ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಕೃಷಿ ಸೇವಾ ಕೇಂದ್ರಕ್ಕೆ ಹೋಗಿ. ಉಚಿತ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತ ಬಂಧುಗಳೇ, ನಿಮಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಈಗ ನಮ್ಮ ಜೊತೆಯಲ್ಲಿ ದಾಂಡೇಲಿಯಲ್ಲಿ ಇರ್ತಕ್ಕಂಥ ಹೋರಾಟಗಾರರು, ಅಂದರೆ ಅದು ಪ್ರಮುಖವಾಗಿ ಬುಡಕಟ್ಟು ಜನರ ಹಕ್ಕಿಗಾಗಿ ಮತ್ತು ಅವರ ತಿಳುವಳಿಕೆಗಾಗಿ ಎಲ್ಲ ರೀತಿಯಿಂದ ಒಂದು ಗ್ರೀನ್ ಇಂಡಿಯಾ ಅಂತೇಳಿ ಒಂದು ಸಂಸ್ಥೆ ಕಟ್ಟಿಕೊಂಡು ಅವ್ರ ಜೊತೆ ಒಡನಾಟ ಮಾಡಿ ಜೊತೆಗೆ ತಾವು ಕೂಡ ಇವತ್ತು ಕೃಷಿ ಮಾಡ್ತಾ ಇದ್ದಾರೆ. ಅವರ ಹಿನ್ನೆಲೆ ನೋಡಿದರೆ ಒಡನಾಟದಲ್ಲೇ ಆ ಶಿಕ್ಷಣವನ್ನು ಪಡ್ಕೊಂಡು ತಾವು ಕೂಡ ಕೃಷಿಯನ್ನು ಮಾಡ್ತಕ್ಕಂಥವ್ರು. ಹಾಗಾಗಿ ಅವರ ಅನುಭವವನ್ನು ಕೂಡ ಕೇಳೋಣ. ನಮಸ್ಕಾರ ಮಹೇಂದ್ರ ಕುಮಾರ್. ನಮಸ್ಕಾರ. ಈಗ ನೀವು ಕೃಷಿ ಹಿನ್ನೆಲೆನೇ ಇಲ್ಲ, ಇಲ್ಲಿ ಬುಡಕಟ್ಟು ಸಂಸ್ಕೃತಿ, ಅವರ ಬದುಕು ಎಲ್ಲವನ್ನು ನೋಡ್ಕೊಂತ, ಅವರ ಕೃಷಿ ಪದ್ಧತಿ ಎಲ್ಲವನ್ನು ನೋಡ್ಕೊಂತ ಬೆಳೆದಂಥವ್ರು. ಆ ನಂತರ ನೀವೊಂದು ಸ್ವಲ್ಪ ಜಮೀನು ತಗೊಂಡು ಕೃಷಿಗೆ ಬಂದ್ರಿ, ಅಲ್ಲಿ ಏನು ಕಲ್ತ್ರಿ ನೀವು ಬುಡಕಟ್ಟು ಜನರ ಮಧ್ಯೆ ಅಥವಾ ಬೇರೆ ರೈತರ ಮಧ್ಯೆ? ಮೊದಲನೇದಾಗಿ ನಾನು ಕೃಷಿಯನ್ನು ಮಾಡಿಲ್ಲ, ಆದರೆ ನಮ್ಮ ಹಿನ್ನೆಲೆ ನಮ್ಮ ತಾತಂದ್ರೆಲ್ಲ ಕೃಷಿ ಧಾರೆ ಆಗಿದ್ರು. ಸಹಜವಾಗಿ ನಮ್ಮ ದುಡಿತಾ ಇದ್ದೆ, ನಾನು ರೈತ ಆಗಬೇಕು ಅನ್ನುವಂಥ ಒಳಗಡೆ ಆಸೆ ಇತ್ತು. ಆದರೆ ನಾನು ಇಲ್ಲಿ ಜಮೀನು ತೊಕೊಟ್ಟಿ ಸೊಸೈಟಿ ಮಾಡಿದೆ. ಅಲ್ಲಿ ನಾನು ಅಲ್ಲಿಯ ಮೂಲ ಬೆಳೆಗಳು ಏನಿತ್ತು ಅಲ್ಲ, ಇಲ್ಲಿ ಬಂಗಾರ ಸಾಳ ಅಂತ ಒಂದು ಭತ್ತ ಬೆಳೀತಿದ್ರು, ತುಂಬ ಅದ್ಭುತವಾದದ್ದು. ಆದರೆ ಅದು ಬೆಳೆಯಲ್ಲಿ ಅದರದ್ದು ಇಳುವರಿ ಕಡಿಮೆ ಬರುತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಈಗಿರುವಂತಹ ಹೈಬ್ರಿಡ್ ಬೇರೆ ಬೇರೆ ತಳಿಗಳನ್ನು, ಅವರು ಗೆಡ್ಡೆ ಗೆಣಸುಗಳನ್ನ ಬೆಳೀತಾರೆ, ಅಂಥವ ಸಾವಯವ ಯುಕ್ತವಾದಂಥ ಬೆಳೆಗಳನ್ನ ಬೆಳಿಬೇಕು ಅನ್ನೋದನ್ನು ನಾನು ಹೇಳಕ್ಕೆ ಶುರು ಮಾಡಿದೆ. ಅದರ ಜೊತೆಗೆ ಈ ಕಾಡಲ್ಲಿ ಔಷಧಿ ಸಸ್ಯಗಳಿದೆ, ಅರಣ್ಯ ಕೃಷಿ ಪ್ರೋತ್ಸಾಹ ಧನ ಕೂಡ ಅದನ್ನು ಬೆಳೆಯೋದಕ್ಕಿದೆ. ಅದರ ಮೂಲಕವಾಗಿ ಇವರು ಅದನ್ನು ಮಧ್ಯದಲ್ಲಿ ಬೆಳೆಯೋದ್ರಿಂದ ಲಾಭ ಆಗುತ್ತೆ, ಅದನ್ನು ಬಿಟ್ಟು ಹೊರಗೆ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನನಗೇನಿಸ್ತು, ಎಲ್ಲೋ ಒಂದು ಕಡೆ ಅವ್ರಿಗೆ ನಂಬಿಕೆ ಬರಬೇಕಾದ್ರೆ ನಾನು ಜಮೀನು ತಗೊಂಡು ನಾನು ಬೆಳೆದು ತೋರಿಸಿದ್ರೆ ಅವ್ರು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ನಾನು ಅಲ್ಲಿ ಜಮೀನನ್ನು ಮೊದಲು ಲೀಸಿಗೆ ತಗೊಂಡೆ. ಆಮೇಲೆ ಸ್ವಲ್ಪ ಯಾವುದೋ ಕಡಿಮೆ ಸಿಗುವಂಥ ಮೂಲ ತಳಿಗಳೇನು ಇದೆಯಲ್ಲ ಅವುಗಳನ್ನ ಬೆಳೆದೆ ನಾನು. ಲಾಭದಾಯಕ ಆಗಿಲ್ಲ ಖಂಡಿತ, ರೈತನ ಬದುಕು ತುಂಬ ಕಷ್ಟ. ಹಾಗಾಗಿ ಅದು ತುಂಬ ಲಾಭ ಕೊಡ್ತು ಅಂತಲ್ಲ, ನನಗೆ ರೈತನ ಕಷ್ಟಗಳು ಬವಣೆಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಯಿತು. ಮತ್ತು ನಾನು ರೈತ ಆಗಿ ಒಂದಷ್ಟು ಬೆಳೆಗಳನ್ನ, ತರಕಾರಿಗಳನ್ನ, ಭತ್ತಗಳನ್ನು ನಾನು ಪುಕೋವಕನ ಓದ್ಕೊಂಡವನು. ಅವನು ಏನು ಕಿತ್ತಲೆ ಹಾಕಿದಾಗ ಅದೆಲ್ಲನೂ ಫಂಗಸ್ ಹಿಡಿದು ಸತನ ಅರ್ಥ ಮಾಡ್ಕೊಳ್ಳದೆ ರೈತರಿಗೆ ನಾವು ಉಪದೇಶಗಳನ್ನು ಮಾಡಬಾರ್ದು ಅನ್ನುವ ಅನುಭವಗಳು ನನಗೆ ಆಗ್ತಾ ಶುರುವಾಯಿತು. ಅದರ ಮೂಲಕ ನಾನು ಒಬ್ಬ ರೈತ ಆಗಿದ್ದೇನೆ, ಸಣ್ಣ ರೈತ. ಅಂದರೆ ಅವರು ಮೂಲವಾಗಿ ಅಂದರೆ ಬೇಕಾದಂಥ ಹಾಲು ಅದು ಇದು ಮಾಂಸ ಉತ್ಪನ್ನ ಮಾಡ್ಕೊಳ್ತಾ ಇದ್ರು, ಬದುಕ್ತಾ ಇದ್ರು. ಎಲ್ಲ ವಾಸಿಗಳು ಅವರು ನಂಬಿಕೊಂಡಿದ್ದು ಬದುಕಿದ್ದು ಕುಂಬ್ರಿ ಬೇಸಾಯ, ಒಂದು ಆದಿಮವಾದ ಒಂದು ವ್ಯವಸಾಯದ ಪದ್ಧತಿ ಅದು. ಬೆಟ್ಟದ ಇಳಿಜಾರುಗಳಲ್ಲಿ ಇಡೀ ಹಾಡಿ ಅಂದರೆ ಇಡೀ ಕುಳಾವಿ ಅಂತಾರೆ ಕುಣಬಿಗಳಲ್ಲಿ, ಅದಕ್ಕೇನು ಮಾಡೋದಿಲ್ಲ ಅವರು. ಗೊಬ್ಬರ ಹಾಕೋದು, ಉಳೋದು, ಯಾವುದೂ ಇಲ್ಲದೇನೆ ಬೀಜಗಳನ್ನ ಮಳೆಗಾಲದಲ್ಲಿ ಅಷ್ಟು ಒಂದು 50-60 ಥರದ ಗೆಡ್ಡೆಗಳನ್ನು ಅವರು ಹಾಕಿ ಬೆಳ್ಕೊಳ್ತಾರೆ. ಉಚ್ಚಳ್ಳಿಂದ ಹಿಡಿದು ನಮ್ಮ ಈ ಥರ ಬೆಳೆಗಳನ್ನು ಅವ್ರು ಬೆಳ್ಕೊಂಡು ನಿರಂತರವಾಗಿ ಬದುಕೊಂಡ್ಬಂದಿದ್ರು. ಅದನ್ನು 1801 ಫ್ರಾನ್ಸಿಸ್ ಬುಕಾನಿನ್ನು ಬ್ರಿಟಿಷ್ ಓರಿಯೆಂಟಲಿಸ್ಟ್ ಬಂದಾಗ ಅದನ್ನು ರೆಗ್ಯುಲರೈಸ್ ಕೂಡ ಮಾಡಿದ್ರು. ಆದರೆ ಇದ್ದಕ್ಕಿದ್ದಂಗೆ 1986 ಅದನ್ನು ಕಸ್ಕೊಂಡ್ಬಿಟ್ರು. ಅದನ್ನು ಈ ಬೇರೆ ಕೆಲಸಗಳಿಗೆ, ಈ ಬಿರ್ಲಾ ಪಾಲಿಫೈರ್ ನೀಲಗಿರಿ ಬೆಳಿಬೇಕು, ಅದಕ್ಕೆಲ್ಲ ಜಾಗ ಬೇಕು, ಇನ್ನು ಈ ಕಾರಣಗಳ ನೆಪ ಒಡ್ ಗೋವಾಗಳಿಗೆ ಅಲ್ಲಿ ಇಲ್ಲಿ ಅವರು ಕೂಲಿ ಕೆಲಸಕ್ಕೆ ಹೋಗುವಂತಹ ಇದಾಯಿತು. ಹಿನ್ನೆಲೆಯಲ್ಲಿ ನನಗೆ ಹೇಳಿದ್ದು ಇದೆ, ಅದರಲ್ಲಿ ಮೂಡ್ಲಿ ಅಂತ ಏನ್ ಹೇಳ್ತಾರೆ, ಕೆಸುವಿನ ಒಂದು ದೊಡ್ಡ ಗೆಡ್ಡೆ ಅದು ಬರುತ್ತೆ. ಇವತ್ತು ಅದರಲ್ಲಿ ಮಾಡೋ ಚಿಪ್ಸ್ ಆಗಲಿ ಹೆಚ್ಚು ಇದು ಸಕ್ಕರೆ ಪದಾರ್ಥ ಕಡಿಮೆ ಇರುವಂಥದ್ದು ಮತ್ತು ರುಚಿಕರವಾಗಿರೋವಂಥದ್ದು ಇವತ್ತು ಬೆಳಕಿಗೆ ಬರ್ತಿದೆ. ನನ್ನ ಉದ್ದೇಶ ಏನಾಗಿತ್ತು, ಅವರ ಆದಿಮ ಕೃಷಿಯನ್ನು ಅದನ್ನು ಸ್ವಲ್ಪ ಅದೇ ರೀತಿಯಲ್ಲಿ ಅಭಿವೃದ್ಧಿಪಡಿಸೋದು ಆ ಹೋರಾಟಗಳು ಅಂತೇಳಿ. ನಾವು ಅವಾಗ 2001 ದೊಡ್ಡ ಹೋರಾಟ ಆಯಿತು, ಕುಂಬ್ರಿ ಹಕ್ಕಲ ಹೋರಾಟ ಸಮಿತಿ ಅಂತ ರಚನೆ ಮಾಡಿಸಿ ಅದ್ರ ಮೂಲಕ ಹೋರಾಟಗಳನ್ನು ಮಾಡಿ ಈಗ ಅದನ್ನೆಲ್ಲನೂ GPS ಆಗಿದೆ ಅವರಿಗೆ ಕೊಡಬೇಕು ಅಂತ ಫಾರೆಸ್ಟ್ ಅಂತದ್ದು. ಅದು ನಮ್ಮ ಹೋರಾಟ ಮಾಡಿದ್ರ ಒಂದು ಭಾಗವಾಗಿ ಒಂದು ಹೆಚ್ಚು ಕಡಿಮೆ 4,000 acres ಅವರಿಗೆ ಈಗ ಬಿಡುಗಡೆ ಆಗ್ತಾ ಇದೆ. ಆದರೆ ಅದರ ನಂತರದಲ್ಲಿ ಏನಾಯಿತು, ಅವರ ಆದಿಮ ಕೃಷಿ ಪದ್ಧತಿಯಿಂದ ಅವರು ಆಧುನಿಕ, ಆದರೆ ಇಡೀ ಭಾರತದಲ್ಲಿ ನಾನು ಓಡಾಡ್ಕೊಂಬಂದಿದ್ದೀನಿ, ಕುಂಬರಿ ಪದ್ಧತಿ ಎಲ್ಲ ಆದಿವಾಸಿಗಳಲ್ಲೂ ಇದೆ, ಅಂತವಾಗಿದೆ ಒಂದಷ್ಟು ಜಾಗದಲ್ಲಿ. ಇವೆಲ್ಲ ಹಿನ್ನೆಲೆ ಇಟ್ಟುಕೊಂಡು ನೀವು ಜಮೀನು ಖರೀದಿ ಮಾಡಿ ಕೃಷಿಯೊಳಗೆ ನೀವು ಕೂಡ ಪ್ರಯೋಗ ಮಾಡಲಿಕ್ಕೆ ಹೊರಟ್ರಿ, ಹೇಗೆ ಸ್ಟಾರ್ಟ್ ಮಾಡಿದ್ದು? ನಾನು ಅಲ್ಲಿ ಮಾಡಿದ್ದೇನು ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಏಕನಾಯಕನ ಬಳ್ಳಿ ಅಂತ ನಮ್ಮ ಕಾಡಲ್ಲಿದೆ, ಅದನ್ನು ಬೆಳೆಯೋದ್ರಿಂದ ಹಾಕೋದು ಎಲ್ಲ ಖರ್ಚು ಅದರಲ್ಲಿ ಬರುತ್ತೆ, ಲಾಭ ಬರುತ್ತೆ ಅನ್ನೋದನ್ನ ಹೇಳಿದಾಗ ಮಾಡಲಿಲ್ಲ. ಅದನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ತಗೊಂಡಿದ್ದು ನಾನು. ಈಗಾಗಲೇ ಲ್ಯಾಂಡ್ ಡೆವಲಪ್ಪರನ್ನು ಇದರಲ್ಲಿ ಮತ್ತು ರೆಸಾರ್ಟ್ಗಳು ಇದರಲ್ಲಿ ಅವುಗಳ ಬೆಲೆ ಏರ್ಕೂತಿದೆ. ರೈತನಿಗೆ ತಾನು ಬೆಳೆದಕ್ಕೆ ಲಾಭ ಸಿಗದಿದ್ದಾಗ ಮಾರುವಂಥದ್ದಾಗಿದೆ. ಒಂದು ಕಾಲಕ್ಕೆ ಎಲ್ಲರೂ ಮಾರ್ಕೊಂಡು ಕೂತ್ಕೊನ ಗೆಡ್ಡೆ ಗೆಳಸುಗಳನ್ನ ನಾನು ಹಾಕೋಕ್ಕೆ ಶುರು ಮಾಡಿದೆ. ಅದರಲ್ಲಿ ಬಂದಿದೆ ಲಾಸು ಆಗಿರ್ಬೋದು, ಆದರೆ ಒಂದು ನೆಮ್ಮದಿ ಇದೆ ನನಗೆ. ನಾನು ಬೆಳೆದ ಬೆಳೆಗಳನ್ನು ನಾವು ತಿಂತಿದ್ದೀವಿ, ಮತ್ತು ಅದರಲ್ಲೂ ಭಾಳಷ್ಟು ಜನ ಏನು ಮಾಡ್ತಿದ್ದಾರೆ ನಮ್ಮ ಇದಕ್ಕೆ, ನಾನು ಬಂದಾಗ 25 ಹಿಂದೆ ಯಾವ ಕುಣಬಿಗಳು ಅಲ್ಲಿ ಗೊಬ್ಬರನ ಅದರಲ್ಲೇ ಬದುಕ್ತಿದ್ದವರು, ಈಗ ಇತ್ತೀಚೆಗೆ ಅವರು ರಾಸಾಯನಿಕ ಗೊಬ್ಬರನ ಬಳಸೋದು ಶುರು ಮಾಡಿದ್ದಾರೆ. ಇಂತಹ ಹಂತದಲ್ಲಿ ನನ್ನ ಉದ್ದೇಶ ಏನಿದೆ ಅಂದರೆ, ಸಾವಯವ ಕೃಷಿ ಶ್ರೇಷ್ಠ, ಅದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ, ಜೀವಾಮೃತ ತಯಾರು ಮಾಡೋದನ್ನು ಜನ ಕಲಿತಿದ್ದಾರೆ. ಇವತ್ತು ಗಂಜಲಗಳನ್ನು ಎಲ್ಲರೂ ಕೊಂಡ್ಕೊಳ್ತಾ ಇದ್ದಾರೆ. ಒಂದು ಕ್ಯಾನ್ ಗಂಜಲಕ್ಕೆ ಇವತ್ತು 100-150 ಕೊಡ್ತಾ ಇದ್ದಾರೆ. ಅದು ವೇಸ್ಟ್ ಆಗ್ತಿದ್ದೆ ಅದಕ್ಕೆ, ಅಂದರೆ ಈಗ ಬರ್ತಾ ಇದ್ದಾರೆ. ಆದರೂ ಕೂಡ ನಾನು ರೈತ ಆಗುವ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾಳಷ್ಟು ಜನ ಕಂಪೇರ್ ಮಾಡಿದ್ರೆ ಇವರು ಅಲ್ಲಿ ಆ ಬೆಳೆಯನ್ನು ಬೆಳೆದು ಇವರು ಬರೋ ಲಾಭಕ್ಕಿಂತ ಇವರು ಕೂಲಿ ಮಾಡುವ ಲಾಭ ಹೆಚ್ಚಿಗೆ ಕಂಡಿದ್ರಿಂದ ಭಾಳಷ್ಟು ಜನ ಜಮೀನುಗಳನ್ನ ಬಿಟ್ಬಿಟ್ಟು ಗೋವಾಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಆ ಥರ ಬೀಳ್ಬಿಟ್ಟಿರೋ ಜಮೀನಿದೆ. ಈಗ ಹೊಸ ಕಾಯ್ದೆ ಏನು ಬಂದಿದೆ, 3 ಆ ಥರ ಏನು ಬೆಳೆದೇ ಇದ್ರೆ ಸರ್ಕಾರ ಅದನ್ನು ಮುಟ್ಕೊಳ್ಳೋ ಹಾಕೋಬೇಕು ಅಂತ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಕಳ್ಕೊಳ್ತಾರೆ ಅನ್ನೋ ಒಂದು ಕಳಕಳಿನೂ ನನಗಿದೆ. ಹಾಗಾಗಿ ಸಾಮೂಹಿಕ ಕೃಷಿಯನ್ನು ಅಂದರೆ ಈ ಸೊಸೈಟಿಗಳ ಮೂಲಕ ಸಾಮೂಹಿಕವಾಗಿ ಎಲ್ಲರೂ ಸೇರಿಕೊಂಡು ಅವರಿಗೆ ಲಾಭದಾಯಕವಾಗಿ ಮಾಡೋದಕ್ಕೆ ಏನೆಲ್ಲ ಸಾಧ್ಯ ಇದೆ, ಯಾವುದರ ಅಡಿಯಲ್ಲಿ ಅಂದರೆ FPO ಅಂತಿದೆ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ, ಅಂದರೆ ಕೃಷಿ ಉತ್ಪನ್ನ ಬಳಕೆದಾರರ ಸಂಘಗಳನ್ನು ಮಾಡಿಕೊಂಡು ಅದರ ಮೂಲಕವಾಗಿ ರೈತರುಗಳಿಗೆ ಸಿಗಬೇಕು. ಯಾಕೆ ಅಂದರೆ ಇವತ್ತು ನಾವು ಬಿಲ್ಡಿಂಗ್ಗಳನ್ನ, ರೆಸಾರ್ಟ್ಗಳನ್ನ ಅಥವಾ ಇನ್ನೇನೋ ಮಾಡಿಕೊಂಡು ಆಹಾರದ ಆಹಾಕಾರ ಆದಾಗ ನಿಮಗೆ ಚಿನ್ನ ಬೇಕಾದ್ರೆ ಸಿಗ್ಬೋದು, ಅನ್ನ ಸಿಗಲ್ಲ ಅನ್ನೋ ಒಂದು ಕಾಲ ಬರ್ಬೋದೇನೋ. ಹಾಗಾಗಿ ನಮ್ಮ ಆಹಾರದ ಭದ್ರತೆಯನ್ನು ಮೂಲವಾಗಿ ನಾವು ಏನು ಚಟುವಟಿಕೆ ಮಾಡ್ಕೊಳ್ತಿದ್ದೋ ಕೃಷಿ ಪದ್ಧತಿನ ಅಳಿಸ್ಕೊಂಡು ಬೇರೆ ಬೇರೆಯವರು ಏನೇನೋ ಮಾಡ್ಕೊಂಡ್ಬಿಡ್ಬೋದು. ಆದರೆ ಬಡ ರೈತರುಗಳು ಆಹಾರಗಳು ಬಲಿಷ್ಠ ಆಗಬೇಕು. ಮತ್ತೆ ನನಗೆ ಅನಿಸುತ್ತೆ ಈ ರೈತರುಗಳದನ್ನು ನೋಡಿದಾಗ ಕೆಲವು ಕಠಿಣವಾದಂತಹ ಇವುಗಳನ್ನ ಸರ್ಕಾರಗಳು ವಿಧಿಸಿದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಏನು ಹೇಳಬೇಕು ಅಂದರೆ, ನಾನು ಬೋರ್ ತೆಗಿಬೇಕಾದ್ರೆ ಪರ್ಮಿಷನ್ಗೆ ಮಸಲ ರೆವಿನ್ಯೂ ಇಲಾಖೆ, ಇರಿಗೇಷನ್ನು, PWD ಮತ್ತು ಇನ್ನೊಂದು ಯಾವುದೋ 4 ಇಲಾಖೆಗಳು ಸೇರಿಕೊಂಡು ಆ ಅಪ್ಲಿಕೇಕು ಅಂತೇಳಿ ಅವನು ಏನಾದ್ರು ಅಪ್ಲೈ ಮಾಡಿದ್ರೆ ಅದನ್ನು ತಗೊಳೋ ಅಷ್ಟೊತ್ತಿಗೆ ಅವನು ಒಂದು ಇಲಾಖೆಯಿಂದ ಒಂದು ಹಣ್ಣಾಗಿ ಹೋಗ್ತಾ ಇದ್ದಾನೆ. ಹಾಗಾಗಿ ರೈತರುಗಳ ಮೇಲೆ ಈ ಥರ ಏನಿದಾವಲ್ಲ, ಒಂದು ಮನೆಯನ್ನು ಅಲ್ಲಿ ಕಟ್ಕೊಬೇಕಾದ್ರೆ ತುಂಬ ಕಷ್ಟ ಇದೆ. ಈಗ ಮೊದಲಿಲ್ಲ, ಅವನು ಹೊಲದಲ್ಲಿ ಅವನು ಮನೆ ಕಟ್ಕೊಳ್ತಿದ್ದ. ಈ ಥರದ ಕಾನೂನುಗಳು ಶ್ರೀಮಂತರಿಗೆ ವಿದ್ಯಾವಂತರಿಗೆ ಸರಿಯಾಗ್ಬೋದು, ಆದರೆ ಬಡ ರೈತನಿಗೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಅನ್ನೋಂಥ ಒಂದು ಕಾನ್ಸೆಪ್ಟನ್ನು ಆಡಳಿತನೂ ತರಬೇಕು, ರೈತರುಗಳು ತಗೋಬೇಕಾಗಿದೆ. ಹಾಗಾಗಿ ರೈತರುಗಳನ್ನು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ಈಗ ನೀವು ಭೂಮಿಯನ್ನು ತಯಾರು ಮಾಡೋದು, ಸಮತಟ್ಟಾಗಿ ಮಾಡ್ಕೊಳ್ಳೋದು, ಸುತ್ತ ಕಡೆ ಬೇಲಿ ಹಾಕೋದು, ಮತ್ತು ಕೆಲವೊಂದಿಷ್ಟು ಆರ್ಥಿಕ ಬೆಳೆಗಳು ಇರಲಿ, ಆಹಾರದ ಬೆಳೆಗಳು ಇರಲಿ, ಈ ರೀತಿ 1 ಅದು 1 ಇದು ಇನ್ನೊಂದು ಎಕರೆ ಬೇರೆ. ಈಗ ಸರ್ವೈವಲ್ ಕ್ವಶನ್ ಇದೆ. ಈಗ ನಾನು ಬರೀ ಭತ್ತ ಬೆಳಿತೀನಿ ಅಂತೇಳಿದ್ರೆ ಕೈ ಸುಟ್ಕೋಬೇಕಾಗುತ್ತೆ. ಹಾಗಾಗಿ ಮಿಶ್ರತಳಿ ಬೆಳೆಗಳನ್ನು ಮಾಡುವಂಥದ್ದು ಇದಕ್ಕೆ ಒಂದು ಉಪಾಯ ಅಂತ ಅಂದ್ಕೊಂಡಿದ್ದೇನೆ. ಈಗ ಇರಲಿಲ್ಲ, ಅಡಿಕೆ ಬೆಳೆ ಗೊತ್ತಿಲ್ಲ ಅಂತಲ್ಲ, ಅವ್ರಿಗೆ ನಾಲ್ಕು ಗಿಡ ಹಾಕೊಂಡಿರ್ತಾರೆ ಅವ್ರಿಗೆ ಬಳಸೋದಕ್ಕೆ, ವಿಳೆದೆಲೆ ಇರುತ್ತೆ ಅವ್ರಿಗೆ ಬಳಸೋದಕ್ಕೆ. ಅವರು ಕ್ಯಾರೆಟಿಂದ ಹಿಡಿದು ಬೀಟ್ರೂಟಿಂದ ಹಿಡಿದು ಎಲ್ಲ ಥರದ ಬೆಳ್ಕೊಂಡ್ರು. ಹಾಗಾಗಿ ಏಷ್ಯಾದಲ್ಲಿ ಈ ಭಾಗದಲ್ಲಿ ಇರುವಂತಹ ರಿಚೆಸ್ಟ್ ಬಯೋಡೈವರ್ಸಿಟಿ ಇರುವಂಥ ಟ್ರೈಬಲ್ ಕಾಂಟ್ರಿಬ್ಯೂಷನ್ನು ಅವರು ಈ ಚಿಕ್ಕಮಗಳೂರು ನಮ್ಮ ಊಟಿ ಅಥವಾ ಈ ಕಡೆ ಕೊಡಗಲ್ಲಿ ಇದ್ದಂಗೆ ಎಲ್ಲ ಕತ್ತರಿಸ್ಬಿಟ್ಟು ಕಾಫಿ ಟೀ ಎಸ್ಟೇಟ್ ಮಾಡಿಬಿಟ್ಟಿದ್ರೆ ಇವತ್ತು ಕಾಡೇ ಇರ್ತಿರ್ಲಿಲ್ಲ, ಆ ಕಸಿಗಳಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಕಾಡು ಇವತ್ತು ಉಳಿದಿದೆ ಅನ್ನೋದಕ್ಕೆ ಕಾರಣ ಅವರು ಅನ್ನೋ ಕಾರಣಕ್ಕಾಗಿ ನಾವು ಹೋರಾಟ ಮಾಡಿ ಸಹ ಡಿ ಎಫ್ ಅವತಾರ್ ಸಿಂಗ್ ಅವರು 9 ಪ್ರಪೋಸಲ್ನ ಕೊಟ್ಟು ಈ ಭಾರತದಲ್ಲಿ ಏಕೈಕ ನ್ಯಾಷನಲ್ ಪಾರ್ಕ್ ಏರಿಯಾ, ಈ ಜನಗಳನ್ನು ಇಲ್ಲಿಂದ ಒಕ್ಕಲೆಬ್ಬಿಸ್ದೇನೆ ಅವ್ರನ್ನ ಇಟ್ಕೊಂಡೇ ಮಾಡಬೇಕು ಅಂತ 2003 ನೋಟಿಫಿಕೇಶನ್ ಆಯಿತು. ಅವರು ನಾಮಾವಶೇಷ ಆಗ್ತಾ ಇದ್ರು. ಅವರ ಈ ಒಳಗಡೆ ಇರುವಂಥ ಕಲ್ಚರ್ ಏನಿದೆಯಲ್ಲ, ಕೃಷಿಯ ಕಲ್ಚರ್ ಏನಿದೆಯಲ್ಲ, ಅದೊಂದು ಕ್ರಮ ಇದೆಯಲ್ಲ, ಸಾಂಪ್ರದಾಯಿಕ ಕ್ರಮ ಏನಿದೆಯಲ್ಲ, ನೋಡೋಕ್ಕಾದ್ರೂ ಇವತ್ತು ಜೋಡಾಗಿ ಬಂದು ನೋಡ್ಬೋದು. ಅದರ ಬಗ್ಗೆ ತಿಳಿಸ್ಬೇಕು ಅಂತ ಹೇಳುವಂಥ ಒಂದು ಕ್ರಮ ಇನ್ನೂ ಬಂದಿಲ್ಲ ಅನ್ನೋದು ನಮ್ಮ ವ್ಯಥೆಯ. ಅದು ನಿಮ್ಮ ಆಗಿ ಅಷ್ಟೇ ಲಾಭದಾಯಕ ಅನ್ನೋಕ್ಕಿಂತ ಕೃಷಿಗೆ. ಕೃಷಿಯಲ್ಲಿ ಈಗ ಏನಾಗಿದೆ, ಈಗ ಅಲ್ಲಿ ಒಂದು ಕಾಳಿ ನಿಟ್ಟಿನಲ್ಲಿ ಅವರು ಒಂದು ಇದನ್ನ ಬೆಳೆಯನ್ನ ಅವರು ಈ ಜೋಯ್ಡಾಗೆ ಅವರು ಕೆಲವರೆಲ್ಲ ಸೇರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿದ್ರು. ಅಂದ್ರೆ ದಾಲ್ಚಿನ್ನಿಯನ್ನ ಬೆಳೆಯುವಂಥದ್ದು, ಅದು ದಾಲ್ಚಿನ್ನಿಯಲ್ಲಿ ಅದು ಸುಧಾರಿತ ಇದನ್ನ ನಾವು ಅಲ್ಲಿ ವೆಂಗುರ್ಲಿ ಅಂತ ಇದರಿಂದ ಮಹಾರಾಷ್ಟ್ರದ ಒಂದು ಭಾಗ ಅಲ್ಲಿಂದ ತಂದು ಅದನ್ನ ಅಭಿವೃದ್ಧಿಪಡಿಸಿದ್ದು ಇಳಿದಿದೆ. ಹಾಗಾಗಿ ಅದು ಶೇಡಿ ಇದರಲ್ಲಿ ಬರೋದ್ರಿಂದ ಅಡಿಕೆಯ ಜೊತೆ ತೆಂಗಂದ್ರೆ ಅದು ಕಟ್ಕೊಡುತ್ತೆ. ಅದ್ರ ಜೊತೆಗೆ ಈಗ ಇಲ್ಲಿ ಚೆನ್ನಾಗಿ ಬರೋದು ಹೇಳಿದ್ರೆ ಜಾಯ್ಕಾಯಿ ಅಂತೇಳಿ, ರಾಮಪತಿ ವೆನಿಲಾ ತರ ಕುಸ್ತು ಬಿದ್ರೆ ಏನಾಗುತ್ತೆ ಅಂತ. ಹಾಗಾಗಿ ಯಾರನ್ನೂ ನೋಡ್ಕೊಂಡು ಒಂದೇ ತರ ಬೆಳೆ ಹಾಕ್ಬಿಟ್ಟು ಹಾಳಾಗೋ ಬದಲು ತರ ಬೇರೆ ಬೇರೆ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಹಾಕೋದ್ರಿಂದ ಒಂದರಲ್ಲಿ ಮುಳುಗಿದ್ರೆ ಇನ್ನೊಂದರಲ್ಲಿ ಹೇಳ್ಬೋದು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಪ್ರಾಯೋಗಿಕವಾಗಿ ನಾವು ಅವನ್ನೆಲ್ಲ ಹಾಕ್ತಾ ಇದ್ದೀನಿ. ನಾನು ಬೇರೆ ಬೇರೆ ಹಣ್ಣಿನ ಗಿಡ ಹಾಕಿದ್ದೀನಿ, ಔಷಧಿ ಗಿಡಗಳನ್ನ ಹಾಕಿದ್ದೀನಿ. ಅದು ಏನು, ನಾನು ಟ್ರಯಲ್ ಆ್ಯಂಡ್ ಎರರು, ನಾನು ಸಕ್ಸಸ್ ಆದಮೇಲೆ ಅದನ್ನು ಜನಗಳಿಗೆ ಹಾಕ್ತಿರ್ಬೋದು. ಆದರೆ ಏಕ್ದಮ್ ಯಾರೋ ಏನೋ ಮಾಡಿದ್ರು ಅಂತ ನಾನು ವೇನಿಲ್ಲಾ ಆದಂಗೆ ಬೆಳೆದ್ಬಿಟ್ಟು ಆಮೇಲೆ ಅವರೆಲ್ಲ ತಲೆ ಮೇಲೆ ಹಾಕೊಂಡ್ರೆ ಆ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಹಾಗಾಗಿ ನಾನು ಅದನ್ನು ನಿಧಾನ ಆಗ್ತಿರ್ಬೋದು, ಅದಕ್ಕೆ ಕೆಲವು ವರ್ಷ ತೊಗೋಬೋದು. ಅದು ಆ ಒಂದು ನನ್ನ ಅಧ್ಯಯನ ಒಂದು ಭಾಗ ಅಂದ್ಕೊಳ್ತೀನಿ. ನಾನು ಏನು ಪ್ರಾಯೋಗಿಕ ಅಧ್ಯಯನ ಅಂದ್ಕೊಳ್ತೇನೆ. ಅದರ ರಿಸಲ್ಟು ಅವರು ಏನು ಸೊಸೈಟಿ ಮಾಡಿದೀವಲ್ಲ ಅದಕ್ಕೆ ಮಾಡಿ, ಅದು ಸಮುದಾಯ ಆಧಾರಿತ ಎಲ್ಲರೂ ಸೇರಿಕೊಂಡು ಮಾಡಿದಾಗ ಅದೊಂದು ಬೆಲೆ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಮಾಡ್ತಿದ್ದೀವಿ. ಎಲ್ಲ ಸಂಸ್ಥೆಗಳಿಗೂ ನಾನು ಕೇಳ್ಕೊಳ್ತೀರಿ ಅಂದರೆ, ನಾನು ಹೇಳ್ತಿದ್ದೀನಲ್ಲ ನಾಟಿ ಕೃಷಿ ಪದ್ಧತಿ ಏನಿದೆಯಲ್ಲ, ಸಬ್ಸಿಸ್ಟೆನ್ಸ್ ಅಗ್ರಿಕಲ್ಚರ್ನ, ನಾವು ಆಹಾರ ನಾವು ರೈತರ ಆಧಾರಿತವಾದ ದೇಶ ಇದು. ಹಾಗಾಗಿ ರೈತರುಗಳ ಸಂರಕ್ಷಣೆಯನ್ನು ನಾವು ಮಾಡ್ಕೊಳ್ಳದೆ ಇದ್ದರೆ ಜನಗಳೇನಿದ್ದೀರಲ್ಲ ದಲಿತರು ಇವರು ನಿರ್ನಾಮ ಆಗ್ತಾರೆ. ಅದನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ನಾಟಿ ಕೃಷಿಯನ್ನು ನಾವು ಆಗೋದಕ್ಕೆ ಇದು ಮಾರ್ಗ ಅಂತ ನನಗನ್ನಿಸ್ತಾ ಇದೆ. ಅರಣ್ಯದ ಮಧ್ಯನೇ ಇದೆ ನಿಮ್ಮ ತೋಟ, ಎಲ್ಲಿ ಹೋದರೂ ಅರಣ್ಯನೇ, ಈ ಜೋಯಿಡ ತಾಲೂಕಾಗ್ಬೋದು ಒಟ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಹಾಗಾಗಿ ಅರಣ್ಯದಿಂದನೂ ಕೂಡ ಕೆಲವು ಪಾಠವನ್ನು ಕಲಿತು ಅಲ್ಲಿ ನಡೀತಕ್ಕಂಥ ಕ್ರಿಯೆಗಳು ಇದು ಅರಣ್ಯದಲ್ಲಿ ಕೂಡ ಸಮಗ್ರವಾಗಿ ಬೆಳೀತಾ ಇರ್ತವೆ. ತಮ್ಮ ಕಾಲ ಬಂದಾಗ ಅದನ್ನೆಲ್ಲ ತೋರಿಸಲಿ ಬರಲಿ ಅನ್ನೋಂಥ ಆಶಯ. ಅಲ್ಲ, ನೀವು ಒಂದು ಪದ ಬಳಸಿದ್ರಿ, ಸಮಗ್ರ ಕೃಷಿ ಅನ್ನುವಂಥದ್ದು. ಈಗ ನಾವೆಲ್ಲ ಈಗ ಸಮಗ್ರ ಕೃಷಿ ಅನ್ನೋದರಲ್ಲಿ ನನ್ನ ಉದ್ದೇಶಗಳನ್ನು ಕೇಳಿ ಹೇಳ್ತೇನೆ. ಈಗ ಕೃಷಿ ಮತ್ತು ಕಾಡಿನ ಬಗ್ಗೆ ಹೇಳಿದರೆ, ಕಾಡಿನ ಮಧ್ಯದಲ್ಲಿ ಇದೇ ನಮ್ಮನ್ನು ಕಾಡಿರೋದು. ಕಾಡಿನಲ್ಲಿ ನಮಗೆ ಬೇಕಾದಷ್ಟು ಅರಣ್ಯಕ್ಕಿರುವ ಉತ್ಪನ್ನಗಳಿದೆ, ರಚನೆ ಮಾಡಿದೆ. ಆದರೆ ಅವುಗಳು ಅದರ ಆಶಯಗಳ ರೀತಿ ನಡ್ಕೊಳ್ತಾ ಇಲ್ಲ. ಅಲ್ಲಿ ಸುಮ್ಮನೆ ನಾಮಕಾವಸ್ಥೆ ಒಂದು ಗ್ರಾಮಾರಣ್ಯ ಸಮಿತಿಯಾಗಿದೆ, ಅದು ಸುಮ್ಮನೆ ಅದೆಲ್ಲ ನಡೀತಿದ್ದೆ ಪೇಪರಲ್ಲಿದೆ. ಅದು ರಕ್ಷಿಸು, ಪಾಲಿಸಿದರೆ ಪಾಲು ಅಂತ, ನಿನಗೂ ಅದರ ಪಾಲಲ್ಲಿ ತಗೋ. ಅಂದರೆ ಕಿರು ಅರಣ್ಯ ಉತ್ಪನ್ನಗಳು, ಅದರ ಹೂವು, ಅದರ ಎಲೆ, ಅದರ ಹಣ್ಣು, ಈ ಥರದನ್ನ ಬಳಸ್ಕೊಂಡು ಕಾಡನ್ನು ಉಳಿಸಿ ಅಂತ ಅದನ್ನು ಅರಣ್ಯ ಇಲಾಖೆ ಅದು ಕೊಡಬೇಕು ಅಂತಿದೆ. ಆದರೆ ಕೆಲವು ಕಡೆ ಏನಾಗಿದೆ, ಯಾರ್ಯಾರಿಗೋ ಕೊಡ್ತಾರೆ, ಅವರು ಉಳದಲ್ಲಿ ರಾಣಿ ಉಳನೇ ಇಲ್ಲದೇ ಎಲ್ಲ ನಾಶ ಆಗಿದೆ. ಅದು ಯಾವುದೂ ಸಕ್ಸಸ್ ಆಗಿಲ್ಲ ಇಲ್ಲಿವರೆಗೂ. ಆದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಈಗ ಬೇರೆ ಬೇರೆ ಕಂಪ್ನಿಗಳಾಗಿರ್ಬೋದು, ಎಫ್ ಇ ಒ ಹೇಳದ್ನಲ್ಲ, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಸ್ವಲ್ಪ ಕ್ಲೀನಾಗಿ ನೋಡಿ ಅದ್ರ ಬಗ್ಗೆ ತರಬೇತಿಗಳು ಕೊಟ್ಟು, ಜೇನು ಒಂಥರ ದೊಡ್ಡ ಖನಿಜ ಇದ್ದಂಗೆ ಸಾಕಿ ಅದನ್ನು ಮಲ್ಟಿಪಲ್ ಮಾಡೋದಿಲ್ಲ, ಗೂಡನ್ನು ಕಿತ್ತು ಅದನ್ನು ಮಾಡ್ತಿರೋದ್ರೆ ಸಂತತಿ ಕ್ಷೀಣಿಸ್ತಾ ಇದೆ. ಹಾಗಾಗಿ ಎಲ್ಲ ಅಣಬೆ ಆಗುತ್ತೆ ಕಿತ್ಕೊಂಡ್ಬರ್ತಾರೆ, ಆದರೆ ಮಲ್ಟಿಪಲ್ ಮಾಡೋರು ಯಾರೂ ಇಲ್ಲ. ಹಾಗಾಗಿ ಅಣಬೆಗಳನ್ನು ಜೇನುಗಳ ಈ ಥರದ್ದು ನೂರಾರು ಥರ ಇದೆ. ಕಾಡಿನಲ್ಲಿ ಕಿರು ಉತ್ಪನ್ನಗಳು ಬೇಕಾದಷ್ಟಿದೆ, ಅದರ ಮೂಲಕ ಮಾಡಿದ್ರೆ ರೈತರುಗಳು ನಾಶ ಆಗ ಒಮ್ಮತಕ್ಕೆ ಬಂದು ಇದನ್ನ ಒಂದು ಪ್ಲಾನ್ ಮಾಡಬೇಕಾಗಿದೆ. ಸಮಗ್ರ ಅಂತ ನೀವು ಹೇಳಿದ್ರಲ್ಲ, ಸಮಗ್ರ ಕೃಷಿ ಮತ್ತು ಆದಾಯ ಅವರ ದೈವಗಳು ಕಟ್ಕೊಂಡಿರೋ ಆಚರಣೆಗಳು ಸಂಪ್ರದಾಯಗಳು ನಾಶ ಆಗುತ್ತೆ. ಅದು ನಾಶ ಆಗುತ್ತೆ ಅಂತ ಹೇಳಿದ್ರೆ ಒಂದು ಸಮುದಾಯ ಒಂದೇನೆ ಛಿದ್ರಗೊಂಡ ಸಂಸ್ಕೃತಿ ಆಗೋಗುತ್ತೆ, ನಾಶ ಆಗೋಗ್ತಾರೆ. ಆಗ ಅದನ್ನು ತಪ್ಪಿಸಬೇಕಾದ್ರೆ ಸರ್ಕಾರದಲ್ಲಿ ಇರುವ ಪ್ರಮುಖ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಇದರ ಬಗ್ಗೆ ಆಲೋಚಿಸಬೇಕಾಗುತ್ತೆ. ಅದ್ರ ಕಡೆ ನಡೆದ್ರೆ ಇದಕ್ಕೆ ಮಾಡ್ತಾನೆ, ಹಾಗಾಗಿ ಅವನಿಗೆ ಉತ್ಪನ್ನ ಸಿಗಬೇಕಷ್ಟೇ. ನನ್ನ ಕಾಡಿಂದ ಬೇಡಪ್ಪ, ನನಗೆ ನನ್ನ ಜಮೀನಲ್ಲಿ ಹಣ್ಣುಗಳನ್ನ ಬೆಳೀತಾ ಇದ್ದೀನಿ, ಹೂಗಳನ್ನ ಬೆಳೀತಿದ್ದೀನಿ, ಔಷಧಿ ಸಸ್ಯಗಳು ಬೆಳೀತಾ ಇದ್ದೀನಿ, ಭತ್ತವನ್ನು ಬೆಳ್ಕೊಳ್ತಿದ್ದೀನಿ ಅಂದಾಗ ಅವನು ಮಾಡ್ತಾರೆ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ರಾಜಕಾರಣಿಗಳು ಸ್ವಯಂ ಹಾಳಾಗ್ತಿರುವಂತಹ ಪದ್ಧತಿಗಳನ್ನ ಉಳಿಸಬಹುದು, ರೈತರನ್ನ ಬದುಕನ್ನ ಸಂರಕ್ಷಿಸಬಹುದು ಅಂತ ಅನಿಸುತ್ತೆ ನನಗೆ. ಇದು ನಿರಂತರ ಪ್ರಕ್ರಿಯೆ ಇದು ಅಲ್ವಾ? ಹೌದು ಹೌದು ಸರ್, ಇದು ನಿರಂತರ ಪ್ರಕ್ರಿಯೆ. ಇದರಲ್ಲಿ ಏಳು ಬೀಳುಗಳಿರುತ್ತೆ. ಸುಮ್ಮನೆ ತಪ್ಪು ತಪ್ಪು ಅಭಿಪ್ರಾಯ ಇರುತ್ತೆ, ಅವನು ಹಾಳು ಮಾಡಕ್ ಬಂದಿದ್ದೇನೆ ಅನ್ನೋದು ಸುದ್ದಿಗಳು ಹರಡುತ್ತೆ. ಆದ್ರೆ ಸತ್ಯ ಒಂದ್ ದಿವಸ ಗೆಲ್ಲುತ್ತೆ, ಅದಕ್ಕಾಗಿ ನಾವು ಕಾಯ್ತಾ ಇರಬೇಕು. ಇಷ್ಟೆಲ್ಲ ಅನುಭವ ಹಂಚಿಕೊಂಡ್ರಿ ಮಹೇಂದ್ರ ಕುಮಾರ್, ನಿಮಗೆ ಧನ್ಯವಾದ. ನಮಸ್ಕಾರ. ಇದುವರೆಗೂ ಕೃಷಿ ಬದುಕಿನ ಕಷ್ಟ ಸುಖಗಳನ್ನ ಕೇಳಿದಿರಿ. ದಾಂಡೇಲಿಯ ಬಿಪಿ ಮಹಿಳೆಯರ್ पहली वाली बात कहा, परंतु सब नहीं डाले सब नहीं, आज भी लाखों जागरूक किसान परंपरागत विधि से बदलवा रहे पर्चा कम और उपज की कीमत भी बेहतर पा रहे हैं. सच है? मैं भी आज से पहले खेती शुरू करूंगा. माटी से प्रेम की परंपरा है परंपरागत खेती. ಈಗ ಕೇಳಿ ರೈತರಿಗೆ ಸಲಹೆ. ಕೈತೋಟ ಅಥವಾ ಜಮೀನಿನಲ್ಲಿ ಬೆಳೆಯುವ ತರಕಾರಿಗೆ ರೋಗದರೆ ಕಿತ್ತಾಗ ಹಾಲು ಒಸರುವ ಎಲೆ, ಉದಾಹರಣೆಗೆ ಪಪ್ಪಾಯಿ ಎಲೆ. ಕಹಿ ಗುಣವುಳ್ಳ ಎಲೆ, ಉದಾಹರಣೆಗೆ ಬೇವಿನ ಎಲೆ. ದನಕರುಗಳು ತಿನ್ನದ ಎಲೆಗಳು ಅಂದರೆ ರೋಗಬಾರದ ಎಲೆಗಳು, ಉದಾಹರಣೆಗೆ ಉಮ್ಮತ್ತಿ. ಈ ಐದು ಜಾತಿಯ ಎಲೆಗಳನ್ನು ಸಮಪ್ರಮಾಣದ ನೀರು ಮತ್ತು 1 ಲೀಟರ್ ಗಂಜಲ 100 ಗ್ರಾಂ ಇಂಗನ್ನ ಹಾಕಿ ಮಡಕೆಯ ಬಾಯಿಯನ್ನ ಹತ್ತಿ ಬಟ್ಟೆಯಿಂದ ಮುಚ್ಚಿ ಈ ಮಿಶ್ರಣವನ್ನ ಪ್ರತಿದಿನ ಸಂಜೆ ಒಂದು ಬಾರಿ ಕಾದ ದ್ರಾವಣದ ಒಂದು ಭಾಗಕ್ಕೆ 10 ಭಾಗ ನೀರು ಸೇರಿಸಿ ಬೆಳೆಗಳಿಗೆ ಸಿಂಪಡಣೆ ಮಾಡಿ. ಈ ಟೊಮೆಟೊ ಬದನೆ ಬೆಳೆಗಳಿಗೆ ತಗುಲುವ ರಸ ಹೀರುವ ಕೀಟಗಳ ಹಾವಳಿ ನಿಯಂತ್ರಿಸಲು ಉಪಯೋಗಿಸಬಹುದು. ಎಲೆ ಮೊಗ್ಗು ಹೂವು ಕಾಯಿಗಳನ್ನ ತಿನ್ನುವ ಕೀಟಗಳ ನಿಯಂತ್ರಣಕ್ಕೆ ಶುಂಠಿ ಹಸಿಮೆಣಸೆ ಬೆಳ್ಳುಳ್ಳಿಯನ್ನ ತೆಗೆದುಕೊಂಡು ಅದರ ಸಿಪ್ಪೆಯನ್ನ ಸುಲಿದು 1 ಹಿಡಿ ಹಸಿಮೆಣಸಿನಕಾಯಿ ಜೊತೆ ಬೆರೆಸಿ ರುಬ್ಬಬೇಕು. ಅದನ್ನ 2 ಲೀಟರ್ ನೀರಿಗೆ ಸೇರಿಸಿ ಮಡಿಕೆಯಲ್ಲಿ ಹಾಕಿ ಕುದಿಸಬೇಕು. ಈ ಕಷಾಯವನ್ನ ಸೋಸಿಕೊಂಡು ನಂತರ ಗಿಡಗಳಿಗೆ ಸಿಂಪಡಣೆ ಮಾಡಬಹುದು. ಇನ್ನು ಕಾಂಡ ಕೊರಕ ಕೀಟಾಗುವಷ್ಟು ನೀರನ್ನ ಸೇರಿಸಿ ಈ ರೀತಿ ಚೆನ್ನಾಗಿ ಕಲಸಿದ ಲೇಪನವನ್ನ ಮಳೆ ಇಲ್ಲದ ಸಮಯದಲ್ಲಿ ನಿಯಂತ್ರಿಸಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಐದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಜನಪದ ಸಂಗೀತ ಕಾರ್ಯಕ್ರಮ ಸುಗ್ಗಿ ಹಾಡುಗಳು ಕೃಷ್ಣ ಮರಾಠೆ ಹಾಗೂ ಸಂಗಡಿಗರಿಂದ. ಭರತಮ್ಮೆ ಓ ನಮನೋ ದೇವ ಗಣೇಶ ಭರತಮ್ಮೆ ಓ ನಮನೋ ದೇವ ಗಣೇಶ ಭರತಮ್ಮೆ ರಾಜ.